ಮತ್ತೆ ಮೂರನೇದು ಕೂಡ ಪ್ರೊಫೈಲರ್ ಅಂತ ಒಂದು ಹೊಸದು ಫಂಗಿಸೈಡ್ ಅನ್ನ ರೆಕಮೆಂಡ್ ಮಾಡ್ತಾ ಇದೀವಿ. ಇವು ಮೂರನ್ನು ಈ ಕಾಯಿ ಕೊಳೆಯೋ ರೋಗಕ್ಕೆ ನಾವು ರೆಕಮೆಂಡ್ ಮಾಡಬಹುದು. ಅದೇ ರೀತಿ ಕಣ್ಣು ಕೊಳೆಯೋ ರೋಗದ ಲಕ್ಷಣಗಳನ್ನ ನಾವು ಗಮನಿಸಬೇಕು ಅಂತಂದ್ರೆ, ಸಾಧಾರಣವಾಗಿ ಯಾವ ಕಣ್ಣುಗಳಿಗೆ ರೋಗದ ಬಾಧೆ ಉಂಟಾಗಿರುತ್ತೆ ಅದರ ಕೆಳಭಾಗದ ಎಲೆಗಳಿಂದ ನಾವು ಗಮನಿಸಿದ್ರೆ ಎಲೆಗಳು ಕೆಂಪಾಗ್ಲಿಕ್ಕೆ ಶುರು ಆಗಿರುತ್ತೆ. ಆಮೇಲೆ ನೇರವಾಗಿರ್ಬೇಕಾದಂತ ಕಣ್ಣುಗಳು ವಾರೆ ಆಗ್ಲಿಕ್ಕೆ ಶುರು ಆಗ್ತದೆ. ಆ ಕಣ್ಣುಗಳನ್ನ ಹಿಡಿದು ಜಗ್ಗದ ತಕ್ಷಣ ಆ ಕಣ್ಣುಗಳು ಸುಲಭವಾಗಿ ಕಿತ್ತು ಬಂದ್ಬಿಡುತ್ತೆ. ಅಂದ್ರೆ ಕೊಳೆತಿರೋದ್ರ ಸೂಚಕ ಅದು. ಹೌದು ಹೌದು, ಕೊಳೆತಿರುವಂತ ಕಾರಣಗಳಿಂದಾಗಿ ನಮ್ಗೆ ಕಣ್ಣುಗಳು ಬಹಳ ಸುಲಭವಾಗಿ ಕಿತ್ತು ಬರುತ್ತೆ. ಆ ಕೊಳೆತಿರೋ ಭಾಗವನ್ನ ಮೂಸ್ ನೋಡಿದಾಗ ಅದರಲ್ಲಿ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಹಾಗಾಗಿ ಯಾವ ಜಾಗದಲ್ಲಿ ಯಾವ ತಾಕ್ನಲ್ಲಿ ನಮ್ಗೆ ಈ ಕಣ್ಣು ಕೊಳೆಯೋ ರೋಗದ ಲಕ್ಷಣಗಳು ಕಂಡು ಬರ್ತದೆ, ಅಂತ ಲಕ್ಷಣ ಇರುವಂತ ಕಣ್ಣುಗಳನ್ನ ಮೊದಲು ಕಿತ್ತು ತೆಗೆದು ಬುಡದಲ್ಲಿರುವಂತ ಕಸ ಕಡ್ಡಿ ಎಲ್ಲನ ಸ್ವಚ್ಛ ಮಾಡಿ ಒಂದು ಕಾಪರ್ ಆಕ್ಸೈಡ್ ಕ್ಲೋರೈಡ್ ಇರುವಂತ ಶಿಲೀಂಧ್ರ ನಾಶಕವನ್ನ 2 ಗ್ರಾಂ ಪ್ರತಿ ಲೀಟರ್ಗೆ ಹಾಕಿ ಡ್ರೆಂಚಿಂಗ್ ಮಾಡಬಹುದು. ಅದು ಬಿಟ್ರೆ ನಾನು ಈಗಾಗ್ಲೇ ಹೇಳದ್ನಲ್ಲ, ಬಾಯರ್ ಕಂಪ್ನಿಯಿಂದ ಒಂದು ಹೊಸ ಪ್ರೊಫೈಲರ್ ಅಂತ ಫಂಗಿಸೈಡ್ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಲೂಪಿಕೊಲೈಡ್ ಮತ್ತೆ ಪೊಸಿಟೈಲ್ ಅಲ್ಯೂಮಿನಿಯಂ ಅನ್ನುವಂತ ಎರಡು ಶಿಲೀಂಧ್ರ ನಾಶಕಗಳ ಸಮ್ಮಿಶ್ರಣ ಇದು. ಇದನ್ನು ಕೂಡ 2 ಗ್ರಾಂ ಪ್ರತಿ ಲೀಟರ್ಗೆ ಹಾಕೊಂಡು ಡ್ರೆಂಚಿಂಗ್ ಮಾಡಿದ್ರೆ ಕಂದು ಕೊಳೆಯೋ ರೋಗ ಅದ್ರ ಜೊತೆಗೆ ಕಾಯಿ ಕೊಳೆಯೋ ರೋಗ ಎರಡೂ ಕೂಡ ಹತೋಟಿಗೆ ಬರುತ್ತೆ. ಜೊತೆಗೆ ಮೊದಲೇ ತಿಳಿಸಿದಾಗೆ ಬುಡದಲ್ಲಿ ನೀರು ನಿಲ್ಲದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹೌದು ಹೌದು ಹೌದು, ಬಸಿಗಾಲುಗಳನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕಾಗತ್ತೆ. ಹೌದು ಹೌದು. ಮತ್ತೆ ಪೋಷಕಾಂಶಗಳನ್ನ ಇನ್ನು ಸ್ವಲ್ಪ ತಡವಾಗಿ ಕೊಡಬೇಕಾಗತ್ತೆ. ಹೌದು, ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳು 2ನೇ ವಾರ 3ನೇ ವಾರದ ನಂತರ ಮಳೆ ಪ್ರಮಾಣ ಇಳಿಕೆ ಆದ ನಂತರ 3ನೇ ಕಂತಿನ ಗೊಬ್ಬರ ಕಾಳುಮೆಣಸಿಗೆ ಮತ್ತೆ ಏಲಕ್ಕಿಗೆ ಕೊಡೋದು ಸೂಕ್ತ. ಒಟ್ಟಾರೆ ತೇವಾಂಶವನ್ನ ಕಡಿಮೆ ಮಾಡೋದ್ರ ಕಡೆಗೆ ನಾವು ಗಮನ ಕೊಡಬೇಕು. ಮತ್ತೆ ನೆರಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬೇಕಾಗತ್ತೆ. ನೆರಳನ್ನು ನಿಯಂತ್ರಿಸಬೇಕು, ತೇವಾಂಶ ಬುಡದಲ್ಲಿ ಹೆಚ್ಚಾಗದೇ ಇರೋ ರೀತಿ ನೋಡ್ಕೊಬೇಕು, ಮತ್ತೆ ಬುಡವನ್ನ ಸ್ವಚ್ಛವಾಗಿಟ್ಕೊಬೇಕು. ಅವಕಾಶ ಸಿಕ್ಕಿದ್ರೆ ಮಳೆ ಬಿಡುವು ಕೊಟ್ರೆ ದಯವಿಟ್ಟು 1% ಬೋರ್ಡೋ ಸಿಂಪಡಣೆ ಕಾಳುಮೆಣಸಿಗೆ, ಕಾಫಿಗೆ, ಮತ್ತೆ ಈವನ್ ಶುಂಠಿ ಏಲಕ್ಕಿಗಳು ಕೂಡ ಮಾಡೋದ್ರಿಂದ ರೋಗದ ಬಾಧೆಯಿಂದ ಅಲ್ಪ ಪ್ರಮಾಣದಲ್ಲಿ ಮುಕ್ತಿ ಪಡಿಬಹುದು. ಮತ್ತೆ ಒಂದು ವಿಚಾರ ಇಲ್ಲಿ ಗಮನದಲ್ಲಿ ಇಟ್ಕೊಬೇಕು, ರೈತರು ಬಹಳಷ್ಟು ಜನ ರೋಗ ಬಂದಿತ್ತು ಸರ್ ನಾನು ಬೋರ್ಡೋ ಮಾಡಿದೆ ಅಂತ ಹೇಳ್ತಾರೆ. ಯಾವಾಗಲೂ ಬೋರ್ಡೋ ಕೇವಲ ಮುಂಜಾಗ್ರತಾ ಕ್ರಮದ ಆಯ್ಕೆ, ರೋಗ ಬಂದ ನಂತರ ನೀವು ಬೋರ್ಡೋ ಮಾಡೋದ್ರಿಂದ ಯಾವುದೇ ರೀತಿ ಪರಿಹಾರ ಇಲ್ಲ. ಆತ್ಮೀಯ ರೈತ ಬಾಂಧವರೇ, ಹೆಚ್ಚು ಮಳೆಯಾಗಿರುವಂತಹ ಸಂದರ್ಭದಲ್ಲಿ ಈ ಸಾಂಬಾರ ಬೆಳೆಗಳಲ್ಲಿ ವಿಶೇಷವಾಗಿ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆನಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಎನ್ ಹರ್ಷ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9611850834. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9611850834. ತುಂಬ ಸಂತೋಷ ಡಾಕ್ಟರ್ ಹರ್ಷ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಹೆಚ್ಚು ಮಳೆಯಾಗಿರುವಂಥ ಸನ್ನಿವೇಶದಲ್ಲಿ ಈ ಸಾಂಬಾರ ಬೆಳೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ನಮ್ಮ ರೈತ ಬಾಂಧವರು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಕೂಡ ನಮ್ಮ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳೋಣ ಕೃಷಿ ಮಾಹಿತಿ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರು ಕಾಫಿ ಬೆಳೆಗಾರರಿಗೆ ಕೆಲವೊಂದು ಸಲಹೆಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಕಾಫಿ ಬೆಳೆನಲ್ಲಿ ಮಾನ್ಸೂನ್ ಮಧ್ಯದಲ್ಲಿ ಮತ್ತು ಮಾನ್ಸೂನ್ ನಂತರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಬಳಸುವಂಥ ಗೊಬ್ಬರಗಳ ಬಳಕೆಗೆ ಸಂಬಂಧಪಟ್ಟಾಗೆ ಕೆಲವೊಂದು ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕೆ ಸದ್ಯದಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಜೊತೆಗೆ ಯೂರಿಯಾ, ಡೈಅಮೋನಿಯಂ ಫಾಸ್ಪೇಟು, ಮ್ಯೂರಿಟ್ ಆಫ್ ಪೊಟ್ಯಾಶ್ ಗೊಬ್ಬರಗಳ ಲಭ್ಯತೆ ಕೂಡ ಮಾರುಕಟ್ಟೆಯಲ್ಲಿ ಕಡಿಮೆ ಇದೆ. ಈ ಸಂದರ್ಭದಲ್ಲಿ ರೈತ ಬಾಂಧವರು ಕಾಫಿ ಬೆಳೆಗೆ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡೋ ಸಂದರ್ಭದಲ್ಲಿ ಗೊಬ್ಬರದ ಬಳಕೆಯ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಸಾರಜನಕ ಮತ್ತು ರಂಜಕ ಹಾಗೆ ಪೊಟ್ಯಾಷ್ ಗೊಬ್ಬರಗಳನ್ನು ಸಂಕೀರ್ಣ ಗೊಬ್ಬರದ ರೂಪದಲ್ಲಿ ಒರಗಿಸೋದ್ರ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ.

ಅರೇಬಿಕಾ ಪಾರ್ಚ್ಮೆಂಟ್, ₹24,000-₹25,800, ಅರೇಬಿಕಾ ಚೆರಿ ₹13,000-₹14,800, ರೊಬಸ್ಟಾ ಪಾರ್ಚ್ಮೆಂಟ್ ₹16,000-₹16,500, ರೊಬಸ್ಟಾ ಚೆರಿ ₹10,000-₹11,300. ಪೇಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನೀವು ನಾಳೆ ಸಂಜೆ 6:51 ಕೃಷಿ ರಂಗದಲ್ಲಿ ಕಾಫಿ ಬೆಳೆಯಲ್ಲಿ ಮಧ್ಯ ಮಾನ್ಸೂನ್ ಪೋಷಕಾಂಶ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಎ ನದಾಫಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರಸಗೊಬ್ಬರ ಕೊರತೆ ಸಂದರ್ಭದಲ್ಲಿ ಕಾಫಿ ಬೆಳೆಗೆ ಪೋಷಕಾಂಶ ನೀಡುವ ಕ್ರಮ ಕುರಿತು ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ದೇಶದಲ್ಲಿಯೇ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ನಿಧನ ಸುದ್ದಿ. ನೆಮ್ಮೆಲೆ ಗ್ರಾಮ ಕಾಪಾರ ಕಾರಣ ಮಾಣಿರ ಜೋಯಪಂಡಮು ರತ್ನ ಮಂದಣನಿಂದ ಮರಣಪಟ್ಟಿತು. 60 ವೈತರ ಮಾಣಿರ ರತ್ನ ಮಂದಣ ಇಂಡ ಆಖಿರ್ ಕಾರ್ಯ ನಾಳೆ ಪೊಲಕ 10 ಇಂಡ ಸ್ವಂತ ಮೇಲ್ ನಡಪ. ಪೇರೂರು ಕಾರಣ ಮೂವೆರ ಬಾಬು ಮೇದಪ್ಪ ಇಂಗ ಇಂದು ಮರಣಪಟ್ಟಿತು. 93 ವೈತರ ಮೂವೆರ ಬಾಬು ಮೇದಪ್ಪ ಇಂಡ ಆಖಿರ್ ಕಾರ್ಯ ನಾಳೆ ಮಜಾಂತರ ಮೀದರ ಒಕ್ಕತೂಟಂಗಳತ್ತು ನಡಪ. ಸಿಂಗತ್ತೂರು ಗ್ರಾಮದ ದೊಡ್ಡರ ಮನೆ ಲೋಕನಾಥ್ ರಾಜು ಇಂದು ನಿಧನರಾದರು. 65 ವರ್ಷ ವಯಸ್ಸಿನ ದೊಡ್ಡರ ಮನೆ ಲೋಕನಾಥ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಅವರ ಸ್ವಗ್ರಾಮ ಸಿಂಗತ್ತೂರು ಗ್ರಾಮ ದೊಡ್ಡರ ಮನೆಯಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಶೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ರಿಯಾಯಿತಿ ಬೆಲೆಯಲ್ಲಿ ಬೇವು ಲೇಪಿತ ಯೂರಿಯಾ ರಸಗೊಬ್ಬರನ ಕೃಷಿ ಬ್ಯಾರೆ ಬ್ಯಾರೆ ಚಟುವಟಿಕೆಗೆ ಬಳಸದ ಹಂಗೆ ತಡೆಯಕ್ಕೆ ಕೊಡಗು ಜಿಲ್ಲೆನ ಮಡಿಕೇರಿ ಸೋಮರಪೇಟೆ ಹಂಗೆ ವಿರಾಸಪೇಟೆ ತಾಲೂಕುಲಿ ಕೈಗಾರಿಕಾ ಪ್ರದೇಶದಲ್ಲಿ ಕಮ್ಮಿ ಬೆಲೆಯಲ್ಲಿ ಬೇವು ಲೇಪಿತ ಯೂರಿಯಾ ರಸಗೊಬ್ಬರನ ಬಳಕೆ ಮಾಡುತ್ತಿದ್ದ ಕಾರ್ಖಾನೆ ಕೈಗಾರಿಕೆನ ಕಂಡುಹಿಡಿದು ಬಳಕೆ ಮಾಡಿಕೊಂಡ ಅವರ ವಿರುದ್ದ ಅವಶ್ಯ ವಸ್ತುಗಳ ಕಾಯಿದೆ ಅಡಿಯಿಂದ ರಸಗೊಬ್ಬರ ಆದೇಶದ ಹಂಗೆ ಸೂಕ್ತ ಕ್ರಮ ವಹಿಸುವುದು ಮತ್ತೆ ಅಂತಹ ಕೈಗಾರಿಕೆಗಳ ಪರ್ಮಿಷನ್ನ ರದ್ದುಪಡಿಸಿಕೆ ಮಾನ್ಯ ಜಿಲ್ಲಾಧಿಕಾರಿಗ ತಾಲೂಕುವಾರು 3 ತಂಡಗಳನ್ನ ರಚಿಸಿಗೆ ಆದೇಶ ಹೊರಡಿಸಿಯಳು. ಈ ಬಗೆಯಲ್ಲಿ ಜಿಲ್ಲೆಯಲ್ಲಿ ಕಮ್ಮಿ ಬೆಳೆಯಲ್ಲಿ ಬೇವು ಲೇಪಿತ ಯೂರಿಯಾ ರಸಗೊಬ್ಬರನ ಅಕ್ರಮ ಆಗಿ ಬಳಕೆ ಮಾಡ್ತಾ ಇದ್ದು ಕಂಡುಬಂದಲ್ಲಿ ದೂರವಾಣಿ ಸಂಖ್ಯೆ ಕೊಡಗು ಜಿಲ್ಲೆ 8277939100 ಇವಕ್ಕೆ ಮಾಹಿತಿ ನೀಡುವ ಹಂಗೆ ಜಂಟಿ ಕೃಷಿ ನಿರ್ದೇಶಕರು ಕೊಡಗು ಜಿಲ್ಲೆ ಮಡಿಕೇರಿ ಇವು ಕೇಳಿಕೊಂಡಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಅಕಾಡೆಮಿ ಕಡೆಯಿಂದ 2024 ವರ್ಷದ ಗೌರವ ಇನಾಮಿಗೆ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಕಲೆ ಅಧ್ಯಯನ ಬೇರೆ ಬೇರೆ ಕ್ಷೇತ್ರದಲ್ಲಿ ಚಾಕ್ರಿ ಮಾಡಿದವಕ್ಕೆ ಅರ್ಚನಾ ಕರ್ದೊಳೋ ತಲಾ ಒಬ್ಬರಂಗಿ 3 ಸಾಧಕರನ್ನ ಅಕಾಡೆಮಿ ಗೌರವ ಇನಾಮಿಗೆ ಆಯ್ಕೆ ಮಾಡಲಾದೆ ತಾವು ಸಲ್ಲಿಸಿದ ಸೇವೆ ಮತ್ತೆ ಸಾಧನೆ ಮಾಹಿತಿನ ಅರ್ಜಿಯೊಟ್ಟಿಗೆ ಅಕಾಡೆಮಿಗೆ ಸಲ್ಲಿಸಕ್ ಅರ್ಜಿ ನಮೂನೆನ ಅಕಾಡೆಮಿಯಿಂದ ಪಡ್ಕನಕ್ ಅರ್ಜಿ ಹಾಕಿಕೆ ಸೆಪ್ಟೆಂಬರ್ 11 ಕಡೆಯ ದಿನ ಆಗುಟ್ಟು ಖುಷಿ ಇದ್ದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಕಾಫಿ ಕಟ್ಟಡ 1 ಮಹಡಿ ರಾಜಸೀಟ್ ಹತ್ರ ಇಲ್ಲಿಗೆ ಅರ್ಜಿ ಸಲ್ಲಿಸಕ್. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೊಡಗು ಜಿಲ್ಲಾ ಯುವ ಒಕ್ಕೂಟ ಕೊಡಗು ಮಡಿಕೇರಿ ವಿರಾಸಪೇಟೆ ಅಂಗೆ ಸೋಮರಪೇಟೆ ತಾಲೂಕು ಬೇರೆ ಬೇರೆ ಒಕ್ಕೂಟದ ಕಡೆಯಿಂದ 33 ವರ್ಷದ ರಾಜ್ಯ ಮಟ್ಟದ ಕೆಸರು ಗದ್ದೆ ಪೈಪೋಟಿ ಕಾರ್ಬಾರ್ 23 ಹೊತ್ತಾರೆ 9 ಭಾಗಮಂಡಲದ ಬಳ್ಳಡ್ಕ ಅಪ್ಪಾಜಿ ಮತ್ತೆ ಅನು ಗದ್ದೆಯಲ್ಲಿ ನಡೆದಿದೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ ಅವು ಶಾಸಕರು ಜಿಲ್ಲಾಧಿಕಾರಿಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ ಕೆ ರಾಮರಾಜನ್ ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. 2025-26 ಸಾಲಿನ ಮುಂಗಾರು ಹಂಗಾಮಿನ ಪುನರ್ ತಯಾರು ಮಾಡಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆನ ಕೊಡಗು ಜಿಲ್ಲೆನ ಎಲ್ಲಾ ತಾಲೂಕುಲಿ ಜಿಲ್ಲೆನ ಬಹುವಾರ್ಷಿಕ ಬೆಳೆ ಕಾಳುಮೆಣಸು ಮತ್ತು ಅಡಿಕೆ ಬೆಳೆಗಳಿಗೆ ರೈತರು ನೋಂದಾಯಿಸಿಕೆ ಅಧಿಸೂಚನೆ ಹೊರಡಿಸಲಾಗಿದ್ದು ಸರ್ಕಾರದ ಆದೇಶದ ಹಂಗೆ ಆಗಸ್ಟ್ 30 ಮುಟ್ಟ ಮುಂದಕ್ಕೆ ತಗೊಂಡಳು ರೈತರು ಇದರ ಸದುಪಯೋಗ ಪಡ್ಕೊಳ್ಳೋ ಹಂಗೆ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕರು ಗಿರೀಶ್ ಅವು ತಿಳಿಸಿಯಳು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಹಂಗೆ ಅಂಬೇಡ್ಕರ್ ವಸತಿ ಶಾಲೆ ನಾಪುಕ್ಲು ಇವರ ಕೂಡು ಕೂಟಂದ ಮಕ್ಕಳಿಗೆ ನಾಳೆ ಸೋಮವಾರ 18 ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ತಾಲೂಕು ಮಟ್ಟದ ಚೆಸ್ ಚದುರಂಗ ಪೈಪೋಟಿ ಪ್ಯಾಟೆನ ಸಂತ ಜೋಸೆಫರ ಶಾಲೆನ ಸಭಾಪಾಡಿಲಿ ನಡೆದದೆತ್ತ ಗೊತ್ತಾಗುಟ್ಟು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಲ್ಲಿ 2025-26 ಸಾಲಿನ 6 ತರಗತಿಗೆ ಸೇರಿಕೆ ಆನ್ಲೈನ್ಲಿ ಅರ್ಜಿನ ಕರ್ದೊಳು ಅರ್ಜಿ ಹಾಕಿಕೆ ಆಗಸ್ಟ್ 27 ಆಖೇರಿ ದಿನ ಆಗುಟ್ಟು ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ನವೋದಯ ಶಾಲೆಯಿಂದ ಕೇಳಿ ತಿಳ್ಕನಕೃತ ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ಸಿವಿ ಪ್ರಮೀಳಾ ಅವು ಗೊತ್ತು ಮಾಡ್ಯಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಸಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಬೆಂಗೂರು ಗ್ರಾಮ ಪಂಚಾಯಿತಿ ಚೇರಂಬಾಣೆ ಇದರ 2025-26 ಸಾಲಿನ ಗ್ರಾಮ ಸಭೆ ಇದೇ 18 ಸೋಮವಾರ ಪೂರ್ವಾಹ್ನ 11 ಚೇರಂಬಾಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಮಿಲನ್ ಮುತ್ತಣ್ಣ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರೆಲ್ಲ ಪಾಲ್ಗೊಳ್ಳುವಂತೆ ಬೆಂಗೂರು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ ಸಮೀಪವಿರುವ ಶಾಲಿಮಾರ್ ಹೋಟೆಲ್ನಲ್ಲಿ ಇದೇ 18 ಶುಭಾರಂಭಗೊಳ್ಳಲಿದೆ 5-star ಚಿಕನ್. ಇಲ್ಲಿ ಫ್ರೈಡ್ ಚಿಕನ್, ಚಿಕನ್ ಬಕೆಟ್ಸ್, ಬರ್ಗರ್, ರೋಲ್ಸ್, ಸ್ನಾಕ್ಸ್ ಸೇರಿದಂತೆ ಹಲವಾರು ವೈವಿಧ್ಯ ತಿನಿಸುಗಳು ಲಭ್ಯ. 5-star ಚಿಕನ್ ಹೋಮ್ ಡೆಲಿವರಿಗಾಗಿ ಸಂಪರ್ಕಿಸಿ 9343-471233 ಅಥವಾ 9686-19-3727. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ. ನಿಮ್ಗೆ 5 ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ? ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಗಸ್ಟ್ ಅಟ್ಟಂಗ್ ಮರಣಪಟ್ಟ ಬಾವಲಿ ಗ್ರಾಮ ನಾಳಿ ಎಂಡ ಸುಜಾ ಲೋಕೇಶ ಎಂಡ ಮಾದ ಕಾರ್ಯ ಪದ್ನಟ್ಟಂಗ್ ನಾಳೆ ತಿಂಗಳಾಚೆ ಪೊಲಕ 11 ವಿರಾಜ್ಪೇಟೆ ಕೊಡ ಸಮಾಜ ರೆಕ್ರಿಯೇಷನ್ ಕ್ಲಬ್ ಹಾಲಲ್ಲಿ ನಡ್ಪ. ಒಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಗ್ಯಾನ ಮಾಡಿತು ಬರೋಣ. ಐಂಡ ಪೊಣ್ಣು ನಾಳಿ ಎಂಡ ಜಯಂತಿ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತ. ಅಲ್ವಿ ಭಗ್ಮ, ನಿಮ್ಮ ಮನೇಲಿ ಎಲ್ಲಾ ಲೈಟ್ ಆನ್ ಆಗಿದೆ. ವಾಟರ್ ಪಂಪ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲಿಗೆ ಓಡ್ತಾ ಇದೆ? ನಮ್ ಲೈನ್ ಅಲ್ಲಿ ಕರೆಂಟ್ ಇಲ್ಲದೆ ಒಂದ್ ವಾರ ಆಯ್ತಲ್ಲ, ಅದ ಹೇಗೆ? ನಾವು ಲುಮಿಫಿಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವರ ಕಡೆಯಿಂದ ಸೋಲಾರ್ ರೂಫ್ ಟಾಪ್ ಹಾಕ್ಸಿದ್ವಿ, ಹಾಗಾಗಿ ನಮ್ಗೆ ಯಾವತ್ತೂ ಕರೆಂಟ್ ಪ್ರಾಬ್ಲಮ್ ಇರೋದಿಲ್ಲ. ಎಂಥ ಮಳೆಗಾಲದಲ್ಲೂ ಕರೆಂಟ್ ಇದ್ದೇ ಇರುತ್ತೆ. ಇದಕ್ಕೆ ಲುಮಿಫಿಕ್ಸ್ ನವರೇ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಲೋನ್ ಮಾಡಿಸಿ ಸರ್ಕಾರದಿಂದ ಸಬ್ಸಿಡಿನೂ ಮಾಡಿಸ್ಕೊಡ್ತಾರೆ. ಜೊತೆಗೆ ನಾವು ಬಳಸಿ ಉಳಿಕೆ ಆಗುವ ಹೆಚ್ಚುವರಿ ವಿದ್ಯುತ್ ಅನ್ನ 25 ಸೆಸ್ಕಾಂಗೆ ಮಾರಿ ಆದಾಯನು ಗಳಿಸಬಹುದು. ಹೌದಾ? ಹಾಗಾದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಲುಮಿಫಿಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ ಮೀರಾ ಮುತ್ತಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ನಂಬರ್ ತಗೋ, 9986415252. 9986415252. ಓಕೆ ಅಲ್ಲ? ಛೇ, ಈ ಕರೆಂಟ್ ಸರಿಯಾಗಿ ಇರೋದೇ ಇಲ್ಲ, ಇದ್ರೆ ವೋಲ್ಟೇಜ್ ಇರಲ್ಲ, ಇದ್ರಿಂದಾಗಿ ಯಾವ ಕೆಲ್ಸನು ಟೈಮಿಂಗ್ ಸರಿಯಾಗಿ ಆಗೋದೇ ಇಲ್ಲ. ಯಜಮಾನರಿಗೆ ಮಕ್ಳಿಗೆ ಕ್ಯಾರಿಯರ್ ಆಗ್ಬೇಕು, ತಿಂಡಿ ಆಗ್ಬೇಕು, ಮಿಕ್ಸಿ ಗ್ರೈಂಡರ್ ವರ್ಕ್ ಆಗಲ್ಲ, ಐರನ್ ಆಗಲ್ಲ, ವಾಷಿಂಗ್ ಮಿಷಿನ್ ವರ್ಕ್ ಆಗಲ್ಲ. ಅಯ್ಯೋ ಏನ್ ಮಾಡ್ಲಿ? ಚಿಂತೆ ಬೇಡ, ಈ ಕರೆಂಟ್ ಸಮಸ್ಯೆಗೆ ಫುಲ್ ಸ್ಟಾಪ್ ಹಾಕ್ಬಿಡಿ. ಈಗ ಲಿಥಿಯಂ ಬ್ಯಾಟರಿ ಭರಿತ ಸೋಲಾರ್ ಇನ್ವರ್ಟರ್ ಗಳನ್ನ ಬಳಸಿ 10 ವರ್ಷಗಳ ವಾರಂಟಿಯೊಂದಿಗೆ 365 ದಿನಾನು ಮನೆಯ ಎಲ್ಲಾ ಉಪಕರಣಗಳನ್ನು ಬಳಸಿ. ಅದು ಅಲ್ಲದೆ ಈಗ ನೀವು ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಮೂಲಕ ಮನೆಗೆ ಸೋಲಾರ್ ಪ್ಯಾನಲ್ ಅಳವಡಿಸಿ ಸರ್ಕಾರದಿಂದ ಸಬ್ಸಿಡಿನೂ ಸಿಗುತ್ತೆ. ಮುಂದಿನ 25 ವರ್ಷಗಳವರೆಗೆ ಸೆಸ್ಕಾಂ ನಿಂದ ನಿಮಗೆ ಆದಾಯನು ಬರ್ತಿರುತ್ತೆ. ಹೌದಾ? ಹಾಗಾದ್ರೆ ನಾವು ಹಾಕಿಸ್ಬಿಡ್ತೀವಿ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಪಿಎಂ ಸೂರ್ಯಘರ್ ಉಚಿತ ಯೋಜನೆಯ ಜಿಲ್ಲೆಯ ಅಧಿಕೃತ ಪೂರೈಕೆದಾರರಾದ ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ 60 ಕ್ಲೂ ಗೋಣಿಗೊಪ್ಪ ಮತ್ತು ಎಂವಿ ಎಲೆಕ್ಟ್ರಾನಿಕ್ಸ್ ವಿರಾಜಪೇಟೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ 9343-82-8366 ಅಥವಾ 6366-06-8211. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ. ಸನ್ ಸಿಟಿ ಅರ್ಪಿಸುತ್ತಿದೆ.